ನಿಧಾನಿಸಿ, ಸುರಕ್ಷತೆಗಾಗಿ ವೇಗಮಿತಿಯನ್ನು ಅನುಸರಿಸಿ. ಕರ್ನಾಟಕ ರಾಜ್ಯ ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ, ಸಾರ್ವಜನಿಕ ಹಿತಾಸಕ್ತಿಗಾಗಿ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರೇ, ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಅತ್ಯಂತ ಸ್ವಾಗತ. ಬನ್ನಿ, ಇಂದಿನ ಜಾನಪದ ನಾಟಕ ಇದರಲ್ಲಿ ಕೊರವಂಜಿ ಸನ್ನಿವೇಶವನ್ನು ನಾವು ಕೇಳೋಣ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಮಲ್ಲವ್ವ, ಕೇಶಪ್ಪ ಹುಗ್ಗೇನೂರ್ ಹಾಗೂ ತಂಡದವರು. ಕೇಳ್ತೀನವಾ, ನೀ ಯಾರು ಅಂತ ಹೇಳಿ ನೋಡು. ನೀನು ನಾನು ಮಾತಾಡ್ಬೇಕಾದ್ರೆ ನೀನು ಕಣ್ಣಲ್ಲೇ ಚಪ್ಪು ಅಂದ್ರೆ ಹೇಳು. ತಿಳಿತದ ನಾನು ಕೊರವಂಜಿ. ನೀ ಕೊರವಂಜಿ? ಹೌದು ಅಲ್ವಾ. ಕೊರವಂಜಿ ನಿನಗಂತ ಇರಂಗಿಲ್ಲ, ಅವರು ಹೇಗೆ ಅವ್ರು ಬೇರೆ ಇರ್ತಾರ, ಬೇರೆ ಹರಕ ಸೀರಿ ಗಂಟ ಹಾಕಿದ ಕುಬಸ ಉಟ್ಕೊಂಡು ಬಂದಿರ್ತಾರ. ಹೌದೌದು, ಅಂತ ಕೊರವಂಜಿ ನೀ ಕಾಣಂಗಿಲ್ಲ. ನಾನು ಅಂತ ಕೊರವಂಜಿ ಅಲ್ಲ. ಅಮ್ಮ ಎಂತ ಕೊರವಂಜಿ? ನಾನು ದೇವಲೋಕದ ಕೊರವಂಜಿ. ದೇವಲೋಕ? ಹೌದು ಅಲ್ಲವಾ. ದೇವಲೋಕ ಅಂದ್ರೆ ದೂರ ಆಯ್ತು, ಮೇಲೆ ಅಲ್ಲ. ದೇವಲೋಕದ ಕೊರವಂಜಿ ಅಂದ ಬಳಿಕ ಬಹಳ ಸಂತೋಷ ಆಯ್ತು. ಹೌದು ಅಮ್ಮ, ದೇವಲೋಕದ ಕೊರವಂಜಿ ಇಲ್ಲಿಗೆ ಬರ್ಬೇಕಾದ್ರೆ ಯಾವ ಕಾರಣಕ್ಕೆ ಬಂದಿ? ಹೇಗೇನು ಬಂದಿ? ಹಾಗ ಬಂದಿ. ಹಾ ಹಾ, ಹೇಳು ಹೇಳಮ್ಮ. ಇದು ಅಲ್ಲದೆ ತ್ರೇತಾಯುಗದಲ್ಲಿ ರಾಮ ರಾವಣ ಆಗ್ತೈತೆ ಅಂತ ಹೇಳಿ. ರಾಮ ರಾವಣರಿಗೂ ಅಂತ ಹೇಳಿ. ಇದು ಅಲ್ಲದೆ ದಶರಥ ಕೌಸಲ್ಯ ಹೊತ್ತಿಯಿಂದ ಶ್ರೀ ರಾಮನ ಮಗನಾಗಿ ಹುಟ್ಟತಾನಂತ ಹೇಳಿ. ಅದನ್ನು ನೀನು ಹೇಳಿವಾ? ನಾನು ಹೇಳಿ. ದಶರಥ ಕೌಸಲ್ಯ ಹೊಟ್ಟಿಯಿಂದ ರಾಮನೇ ಮಗನಾಗಿ ಹುಟ್ಟತಾನಂತ ಹೇಳಲ್ಲ? ಹೇಳಿ. ಅಲ್ಲ ಕುರುವಂಜಿ, ಹಾ, ಮತ್ತೆ ರಾಮ ಹ್ಯಾಂಗ ಮಗನಾಗಿ ಹುಟ್ಟತಾನಂತ ಹೇಳಿದಿ ನೀನು? ಪುತ್ರ ಕಾಮಿಷ್ಟು ಯಜ್ಞವನ್ನು ಮಾಡಿಸಿ ಮಾಡಿಸಿ ಶ್ರೀರಾಮನ ಮಗನಾಗಿ ಹುಟ್ಟತಾನಂತ ಹೇಳಿ. ಅದನ್ನ ಹೇಳದಕ್ಕೆ ನೀನು? ನಾನು ಹೇಳಿ. ಇದು ಅಲ್ಲದ ಮತ್ತೇನು ಹೇಳಿದಿ? ಸೀತಾ ಮಾತೆಗೆ ಶ್ರೀರಾಮನ ಪತಿ ಆಗ್ತಾನಂತ ಹೇಳಿ. ಶ್ರೀರಾಮನ ಪತಿ ಆಗ್ತಾನಂತ? ಅಲ್ಲ ಕುರುವಂಜಿ, ಇಲ್ಲೊಂದು ಸಂಶಯ ಬರ್ತದಲ್ಲ. ಏನು? ನೋಡು, ಶ್ರೀರಾಮ ದೊಡ್ಡಾಮ. ಹೌದು. ಏನು ಸೀತಾ ಮಾತೆ ದೊಡ್ಡ ಹಾಕಿದಾಳು? ಸೀತಾ ಮಾತಿ ದೊಡ್ಡಕ್ಕಿ ಶ್ರೀರಾಮನಿಗಿಂತ ಸೀತಾ ದೊಡ್ಡಾಕಿ? ಎಷ್ಟು ವರ್ಷ ದೊಡ್ಡಾಕಿದ? 4,12,000 ವರ್ಷ ದೊಡ್ಡಕ್ಕಿ. ಓಹೋ, ಅಂದ್ರೇನು? 412,000 ವರ್ಷ ಸೀತಾ ಮಾತೆ ದೊಡ್ಡಾಕಿ? ದೊಡ್ಡಕ್ಕಿ ಅಂತ ಮುದುಕಿ ಲಗ್ನ ಚೇಷ್ಟ ಮಾಡಬಾರದು. ಹಾಗಲ್ಲಮ್ಮ, ಏನ ರಾಮ ಮೊದಲು ಹುಟ್ಟ್ಯಾನು? ಏನ ರಾಮಾಯಣ ಮೊದಲು ಹುಟ್ಟ್ಯದ? ರಾಮಾಯಣ ಮೊದಲು ಹುಟ್ಟ್ಯದ. ರಾಮ ಹುಟ್ಟುವಕ್ಕಿಂತ ಮೊದಲ ಎಷ್ಟು ವರ್ಷ ಮೊದಲು ಹುಟ್ಟ್ಯದ? 300 ವರ್ಷ ಮೊದಲು ಹುಟ್ಟ್ಯದ ರಾಮಾಯಣ. ರಾಮ ಹುಟ್ಟುವಕ್ಕಿಂತ ಮೊದಲ 300 ವರ್ಷ ಮೊದಲ ರಾಮಾಯಣ ಬರೆದ್ರ. ಆ ಬರೆದವರ ಮೂಲತಃ ಹೆಸರೇನು? ಹಾ, ಅವ್ರಿಗೆ ಈಗ ಏನಂತ ಕರೀತಾರ? ಹೀಗೆ ಅದನ್ನ ಹೇಳು, ನಮಗ್ ಖರೆ ಅನಿಸ್ತದ. ಲೋಹಜಂಗ ಅನ್ನುವಂತ ಒಬ್ಬ ಬಡ ಬ್ರಾಹ್ಮಣ. ಲೋಹಜಂಗನೆಂಬ ಬಡ ಬ್ರಾಹ್ಮಣ ರಾಮಾಯಣ ಬರ್ರ. ಈಗ ಅವ್ನ್ ಏನಂತ ಕರೀತಾರ? ವಾಲ್ಮೀಕಿ. ವಾಲ್ಮೀಕಿ ವಾಲ್ಮೀಕಿ ಅಂದ್ರೆ ಇದ್ರ ಅರ್ಥ ಏನು? ವಾಲ್ಮೀಕಿ ಅಂದ್ರೆ ಅರ್ಥವೇನು? ವಾಲ್ಕ್ ಅಂದ್ರೆ ಏನು? ವಾಲ್ಕ್ ಅಂದ್ರೆ ಹುತ್ತ. ಹುತ್ತ ಹುತ್ತಿನಿಂದ ಜನಿಸಿದ್ರಿಂದ ಉದ್ಭವಿಸಿದ್ರಿಂದ ವಾಲ್ಮೀಕಿ ವಾಲ್ಮೀಕಿ ಅಂತ ನಾಮಕರಣ ಆಗ್ಯದ. ಕುರುವಂಜಿ, ಬಾಳ ಚೆನ್ನಾಗಿ ಹಾಕಿದೀವ. ನಿನ್ನ ಕೇಳುವಂತ ಸಾಮರ್ಥ್ಯ ನನಗ ಬೇಕಲ್ಲ. ಮತ್ತೆ ಯಾರಿಗೆ ಏನ್ ಹೇಳಿದಿ? ಇದು ಅಲ್ಲದೆ ದ್ರೌಪದಿಗೆ 5 ಮಂದಿ ಪಂಚ ಪಾಂಡವರು ಪತಿಗಳಾಗ್ತಾರಂತ ಹೇಳಿ. ದ್ರೌಪದಿಗೆ 5 ಮಂದಿ ಗಂಡ್ರ ಆಗ್ತಾರ ಹೇಳ್ದಕ್ಕೆ ನೀನು? ನಾನೇ ಹೇಳಿ. ಅಲ್ಲ ಕುರುವಂಜಿ, ಇಲ್ಲಿ ಮತ್ತೆ ಸಂಶಯ ಬರ್ತಿಲ್ಲ ನೋಡು. ದ್ರೌಪದಿಗೆ 5 ಮಂದಿ ಗಂಡ್ರ ಅಂತ ಹೇಳ್ತಿದಿ, ಮತ್ತ ನಾ ಒಂದು ಮಾತು ಕೇಳ್ತೇನೆ. ಏನದ? ನೀ ಸಿಟ್ಟಿ ಬರ್ಬೇಡವಾ. ಇಲ್ಲ ನೋಡು, ದ್ರೌಪದಿ 5 ಮಂದಿ ಗಂಡ್ರ ಇದ್ದ? ಇಲ್ಲ ಇಲ್ಲ. ಅಂದ್ರೆ ಅವರ ಚರಿತ್ರೆ ಏನು? ಅವರಿಗಿನ ಮುಂಚಿತವಾಗಿ ದ್ರೌಪದಿನ ಸತ್ತಿದ್ದ. ಅಂದ್ರೆ ಪಾಂಡವರಿಗಿಂತ ಪೂರ್ವದಲ್ಲಿ ದ್ರೌಪದಿ ಮೊದಲ ಸತ್ಲ. ದ್ರೌಪದಿ ಸತ್ತ ಮ್ಯಾಗ ನಕುಲ. ನಕುಲ ಸತ್ತ ಮ್ಯಾಗ ಸಹದೇವ. ಸಹದೇವ ಸತ್ತ ಮ್ಯಾಗ ಅರ್ಜುನ. ಅರ್ಜುನ ಸತ್ತ ಮ್ಯಾಗ ಭೀಮ. ಭೀಮ ಸತ್ತ ಮ್ಯಾಗ ಧರ್ಮ. ಧರ್ಮ ಸತ್ತ? ಯಾರು ಹೇಳ್ತಾರ? ನಾನು ಹೇಳ್ತಾ ಇದ್ದೀನಿ. ಕೆಡಿಸುವಾದಿ ಯಾರ್ದಾರ ನೀ? ಯಾಕೆ ಧರ್ಮ ಸತ್ತಿಲ್ಲ? ಈಗ ನಮಗೆ ವ್ಯವಸ್ಥೆ ಮಾಡಿದ ಅವನ. ಹಾಗಲ್ಲ, ಮತ್ತೇನು? ನಾನು ಹೇಳುದು ಯಾರು? ಯಾರು? ಪಾಂಡವರ ಒಳಗೆ ಇರ್ತಕ್ಕಂತ ಧರ್ಮ. ಪಾಂಡವರೊಳಗಿರ್ತಕ್ಕಂತ ಧರ್ಮ ಸತ್ತ. ಪಾಂಡವರ 5 ಮಂದಿ ಒಳಗೆ ಧರ್ಮ ಅನ್ನೋ ಹೆಸರಿನವ್ರು ಯಾರು ಇಲ್ಲ. ಇದ್ದಾರೆ. ಯಾರವ್ರು? ಯಾರು ಅವ್ರು? ಏನು ಮೊದಲನೇ ಹೆಸರು? ಏನು ಏನು ಧರ್ಮರಾಜನ ಹೆಸರು? ಮೊದಲನೇ ಹೆಸರು ಏನು? ಯುಧಿಷ್ಠರ. ಧರ್ಮರಾಜನ ಮೊದಲನೇ ಹೆಸರು ಯುಧಿಷ್ಠರ. ದಾನ ಧರ್ಮ ಮಾಡುದ್ರಲ್ಲಿ ಬಹಳ ಹೆಚ್ಚಿನ ಇದ್ದ. ಬಹಳ ಶ್ರೇಷ್ಠ. ಶ್ರೇಷ್ಠ ಅಂತ ಹೇಳಿ ಹೇಳಿ ಪರಮಾತ್ಮ. ಪರಮಾತ್ಮ ಧರ್ಮ ಧರ್ಮ ಅಂತ ಹೇಳಿ ನಾಮಕರಣ ಮಾಡ್ಯಾರ. ಅಲ್ಲ, ದಾನ ಧರ್ಮ ಮಾಡಕ್ ಹೆಚ್ಚಿನ ಅಂತಿದಿ. ಯಾಕೆ 5 ಮಂದಿ ಮಾಡ್ಲಿಲ್ಲ? ಅವ್ನು ಒಬ್ಬನ ಮಾಡ್ತಿದ್ದ. ಒಬ್ಬರ ಮಾಡ್ಯಾರ. ಏನ್ ಮಾಡ್ತಿದ್ದ? ಏನ್ ಮಾಡ್ತಾ ಇದ್ದ? ಹೀಗೆ ಬೆಳಿಗ್ಗೆ ಧರ್ಮ ಏನ್ ಮಾಡ್ತಾ ಇದ್ದ? ಏನ್ ಮಾಡ್ತಾ ಇದ್ದ? ಬೆಳಗಿನವರೆಗೆ ಎದ್ದು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಮಾಡಿಕೊಂಡು 6 ತಾಸಿನವರೆಗೆ ಆಕಳ ಎಷ್ಟು ಬಂಗಾರ ಹೊರತದ ಅಷ್ಟು ಬಂಗಾರ ಹೊರಿಸಿ ದಾನ ಮಾಡ್ತಿದ್ದ. ದಾನ ಮಾಡ್ತಿದ್ದ. ಯಾರೋ ಭಿಕ್ಷುಕರು ಬಂದ್ರು ಹೊಳ್ಳಿ ಬರ್ರಿ ಅಂತಿದ್ದಿಲ್ಲ. ಅಂತ ಧರ್ಮವಂತ ಇದ್ದ. ಅವನ ಕೀರ್ತಿ 3 ಲೋಕದಲ್ಲಿ ಕೊಂಡಾಡ್ಲಿಕ್ಕೆ ಕೊಂಡಾಡಲಿಕ್ಕೆ ಹತ್ತಿದ್ರು. ಅದು ಪರಮಾತ್ಮಗೆ ಗುರುತಾಗಿ ಏನಂತಾರ ಅಂತಾನ. ಬಹಳ ದಾನ ಧರ್ಮ ಮಾಡುದ್ರಲ್ಲಿ ಹೆಚ್ಚಿನವ ಅಂತ ಹೇಳಿ 3 ಲೋಕದಲ್ಲಿ ಅವನ ಹೆಸರು ಕೊಂಡಾಡ್ಲಿಕ್ಕೆ ಕೊಂಡಾಡ್ತದ. ನಾನು ಹೋಗಿ ಹೋಗಿ ಪರೀಕ್ಷೆ ಮಾಡಬೇಕು ಮಾಡಬೇಕು ನೋಡಬೇಕು ನೋಡಬೇಕು ಅಂತ ಹೇಳಿ ಒಂದು ವೇಷಧಾರಿಯಾಗಿ ಬಾಗಿಲ ಮುಂದೆ ಬಂದು ನಿಂತರು. ಎಲ್ಲಿ? ಯುಧಿಷ್ಠರನ ಬಾಗಿಲ ಮುಂದೆ ಭಿಕ್ಷಾಂಗಿ ಅಂತ ಬಂದು ನಿಂತರು. ಅಂದಾಗ ಯುಧಿಷ್ಠರ ಏನ್ ಮಾಡ್ತಾ ಇದ್ದ? ಮಾಡ್ತಿದ್ದ. ದಾಡಿ ಮಾಡಿಸ್ಕೊಳ್ಳಿಕ್ಕೆ ಕುಳಿತಿದ್ದ. ಕ್ಷೌರಿಕನ ಮುಂದೆ ದಾಡಿ ಮಾಡ್ಕೊಳ್ಳೋಕೆ ಕುಳಿತಿದ್ದ. ಬಂಗಾರ ಬಟ್ಟಲಲ್ಲಿ ನೀರ್ ತೆಗೆದುಕೊಂಡು ದಾಡಿ ಮಾಡಿಸ್ಕೊಳ್ಳಿಕ್ಕೆ ಕುಳಿತಿದ್ದ. ಬಂಗಾರ ಬಟ್ಟಲದಲ್ಲಿ ನೀರ್ ಇಟ್ಕೊಂಡು ಕುಳಿತಿದ್ದ. ಬಂಗಾರ ಬಟ್ಟಲ ಏ ಕಡೆ ಇತ್ತು? ಮಾಡ ಅವನು ಬಲಕ್ಕಿರ್ತದ. ಮಾಡಿಸ್ಕೊಂಡಾಗ ಎಡಕ್ಕಿರ್ತದ. ಅಂತ ಸಮಯದಲ್ಲಿ ಭಿಕ್ಷಾಂಗಿ ಅಂದಾಗ ಎಡಕ್ಕೆ ಏನ್ ಬಟ್ಲಿತ್ತು? ಬಟ್ಲಿತ್ತು. ಎಡಗೈಯಿಂದ ತೆಗೆದುಕೊಂಡ ಧಾನ ಮಾಡ್ಲಿಕ್ಕೆ ಹೋದ್ರು. ಧಾನ ಮಾಡಕ್ ಹೋದ್ ಅಪ್ಪ ವಿಧಿಷ್ಠರ, ಎಡಗೈಯಿಂದ ಧಾನ ಮಾಡಬಾರ್ದು, ಬಲಗೈಯಿಂದ ಧಾನ ಮಾಡ್ಬೇಕು. ಬಲಗೈಲೆ ಕೊಡು ಅಂದಾಗ ಯಾರು? ಪರಮಾತ್ಮರು. ಪರಮಾತ್ಮ ಆವಾಗ ಏನಂತಾರ? ಎಡಗೈಯಾಗಿನ ಬಟ್ಲ ಬಲಗೈಯಲ್ಲಿ ತೆಗೆದುಕೊಂಡು ನಾನು ಧಾನ ಮಾಡಿದ್ರೊಳಗ ನನ್ನ ಪ್ರಾಣ ಹೋತಂದ್ರೆ ಧರ್ಮ ಹಾನಿ ಅಂತದ ದೌಡ್ ತೆಗೆದುಕೋ ಅಂತಿದ್ರು. ತೋರಪ್ಪ ದೌಡ್ ಅಂದ. ಹಾ ಅಂದಾಗ ಆವಾಗ ನಿಜವಾಗಿ ಧರ್ಮನ ಹೌದಪ್ಪ ಅಂತ ಹೇಳಿ ಬಿರ್ದು ಕೊಟ್ರು ಅವರಿಗೆ. ಅವಾಗಿನಿಂದ ಧರ್ಮರಾಜ ಧರ್ಮರಾಜ ಧರ್ಮರಾಜ ಅಂತಾರೆ. ಯಾರಿಗೆ? ರುಕ್ಮಿಣಿಗೆ. ರುಕ್ಮಿಣಿಗೆ ಗಜಗೌರಿ ವ್ರತವನ್ನು ಮಾಡು, ಗಜಗೌರಿಯ ವ್ರತವನ್ನು ಮಾಡು, ಶ್ರೀಕೃಷ್ಣ ಪರಮಾತ್ಮನೇ ಪತಿ ಆಗ್ತಾನಂತ ನಾನು ಹೇಳಿನಿ ನೋಡು. ನೀನು ಹೇಳಬೇಕೆ? ನಾನೇ ಹೇಳಿನಿ ಅಲ್ವಾ. ಇಷ್ಟೆಲ್ಲ ನೀ ಸಹಿದೆ, ನಮಗೆ ಹೆಂಗ್ ತಿಳಿಬೇಕು? ಮಾತು ನಮಗೆ ತಿಳಿಯಂಗಿಲ್ಲ. ನನಗಿನ್ನ ಬಲ್ಲವರಿದ್ದ ಬಲ್ಲವರು ದೊಡ್ಡವರಿದ್ದ ದೊಡ್ಡವರು ಹತ್ರ ಹೋಗೋಣ. ವಿದ್ಯಾ ಪರೀಕ್ಷೆ ಆಗ್ತದೆ, ನಾನು ಕರ್ಕೊಂಬ ಅಂತ ಹೇಳಿದ್ದಾರೆ. ಹೀಗೆ ನಾನೆಲ್ಲ ಬರ್ತಿದ್ದೆ, ಆದ್ರೆ ಏನ್ ಆಗ್ಲಿಕ್ಕತ್ಯದ? ಏನಮ್ಮ ಏನಿಗೆ ಹೀಗೆ ಕೇಳು? ಅಲ್ಲಿಗೆ ಬರ್ಲಿಕ್ಕೆ ನನಗ್ ಭಯ ಬರ್ತದೆ. ಭಯ? ಹೌದೌದು. ಭಯ ಅಂದ್ರೆ ಅಂಜಿಕೆ ಆಗ್ತದೆ. ಬೇಡವಾ, ಜೋಡಾಗಿ ಹೋಗುನು. ಜೋಡ? ಹೌದು. ಜೋಡ ಯಾರು? ನೀನು ನನ್ನ ಹೆಂಡತಿ? ಹಂಗಲ್ರಿ, ನನ್ನ ಮಾತಿಂದ ತಿಳಿಯಂಗಿಲ್ಲ. ಏನದು? ನಾನು ನಿನ್ ಗಂಡ ಬಡ್ಸ್ಕೊತೀನ. ನೋಡವಾ, ನಾ ತಪ್ಪು ಮಾತಾಡ್ಬಿಡಿಯಲ್ಲ. ಸರಿಯಾಗಿ ಮಾತಾಡ್ಬೇಕು. ನಾನು ನೀನು ನನ್ನ ಹೆಂಡತಿ? ನಿನ್ನ ಹೆಂಡತಿ? ಇಬ್ಬರಾದ್ರಿಲ್ಲ. ಮತ್ತೆ ನೀನು? ನಾನು ನನ್ನ ಅಂದ್ರೇನು? ನನ್ನ ಹೆಂಡತಿ? ಎಸ್, ನಾಲ್ಕು ಮಂದಿ ಆದ್ರಿಲ್ಲ. ಹಿಂಗ್ ಜೋಡಲ್ಲ, ಯಾಕೆ ಭಯ ಆಗ್ತದೆ? ಪರಮಾತ್ಮರು ಚಾರ ಚಾರ ಚೋರ ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳಿ ಭಯ ಆಗ್ತತೆ ಅಂತ ಹೇಳಿ ನಿನಗೆ ಭಯ ಆಗ್ತದೆ? ಯಾರು ಯಾರು? ತ್ರಿಕಾಲಜ್ಞಾನಿ. ತ್ರಿಕಾಲಜ್ಞಾನಿ ತ್ರಿಕಾಲದಿಂದ ನೋಡ ನೋಡಿಕೊಂಡೆ. ಪರಮಾತ್ಮರು ಮಂದಿರದಲ್ಲಿ ಇದ್ದಾರೋ ಅಥವಾ ಇಲ್ಲೋ? ಈಗ ಪರಮಾತ್ಮರು ಮಂದಿರದಲ್ಲಿ ಇಲ್ಲ. ಇಲ್ಲ, ಹೋಗ್ಲಿಕ್ಕೆ ಏನ ಅಡ್ಡಿ ಇಲ್ಲ. ಭಯ ಇಲ್ಲ? ಭಯ ಇಲ್ಲ. ಹಾಗಾದ್ರೆ ಕೋಲಾಡ್ತಾ ಹೋಗ್ನು. ಕೋಲು ಕೋಲಿನ ಕೋಲ ಶಾನಿ ಮಂದಿರಕ್ಕೆ ಹೋಗ್ಬಿಡೋನು. ನಡಿ ನಡಿ ಮಲಮೋಹನ ಮನಮೋಹನ ಮನತ ಮನ ರಂಜನ ಬಾಳ ಕುಂಡಲ್ ಸೋವೆ ಗಾನ ಕುಂಡಲ್ ಸೋವೆ ಪಾಳ ಮನ ಕಮನಾರಂಜನ ಸಮಾಧಾನ ಆಗ್ಯದ ಸಮಾಧಾನ ಆಗ್ಯದ ನಿಮ್ಮದು ದರ್ಶಾನಿ ಮಂದಿರಕ್ಕೆ ಹೋಗುಣ್ರಿ ಹೋಗೋಣ ಹೋಗೋಣ ಹೋಗೋಣ ಎಲ್ಲಿ ಅದ ದರ್ಶಾನಿ ಮಂದಿರ ದರ್ಶಾನಿ ಮಂದಿರ ಇದೇ ತಾಯಿ ಇದೇ ದರ್ಶಾನಿ ಮಂದಿರ ದರ್ಶಾನಿ ಮಂದಿರ ಹಾಗಾದ್ರೆ ನಾನು ದ್ವಾರ ಬಾಗಿಲದಲ್ಲಿ ಇಲ್ಲಿ ಕೂಡ್ತಾ ಇದ್ದೀನಿ ನಿಮ್ಮ ದರ್ಶಾನಿಗೆ ಕೊರವಂಜ ಬನ ಅಂತ ಹೇಳಿ ತಿಳಿಸ್ಬಿಡು ಯಾಕಮ್ಮ ನೀವು ಒಳಗ ಬರೋದಿಲ್ಲ ನಾನು ಒಳಗ ಬರೋದಿಲ್ಲ ಬರಂಗಿಲ್ಲ ಬರಂಗಿಲ್ಲ ಯಾಕೆ ಬರಂಗಿಲ್ಲ ಯಾಕೆ ಬರಂಗಿಲ್ಲ ನಾನು ದೂರದಿಂದ ಬಂದೆ ಬಂದೆ ಕಾಲ ನುಸಲಿಕ್ಕಿದ್ದವ ಕಾರಣ ಇಲ್ಲಿ ಕೂಡ್ತಾ ಇದ್ದೀನಿ ನಾನು ಅಂದ್ರೆ ಬ್ಯಾಸಿಗೆ ದಿವಸ ನಿನಗೆ ತ್ರಾಸ ಆಗ್ತದ ಅದಕ್ಕಾಗಿ ನೀನು ಹೊರಗೆ ಕುಂದಿರ್ತೀಯಲ್ಲ ಹಾಗಾದ್ರೆ ಹೊರಗೆ ಕುಂದ್ರಮ್ಮ ನಮ್ಮ ತಾಯಿ ಅವ್ರನ್ನ ನಾ ಕರೆಸ್ತೀನಿ ತಿಳಿಸು ಅಮ್ಮ ಅಮ್ಮ ದರ್ಶಾನಿ ಅಮ್ಮ ಕೊರವಂಜಿ ಬಂದಾಳ ಕೊರವಂಜಿ ಬಂದ್ರ ನೀಡ್ ಕಳಿಸು ತಾಯಿ ನೀಡಿ ಕಳಿಸುವಂತ ಸಾಧಾರಣ ಕೊರವಂಜಿ ಅಲ್ಲ ಮತ್ತೆಂತ ಕೊರವಂಜಿ ಬಂದಾಳ ಒಳಗೆ ಬಾರವಾಣಿ ಬರಂಗಿಲ್ಲ ಅಂದ್ಲು ಒಬ್ಬರು ಜೋಡ್ ಮಾಡಿ ಕುಂದಿರಿಸಿನಿ ವಾ ಅಲ್ಲ ಯಾರನ್ನ ಜೋಡ್ ಮಾಡಿ ಯಾರನ್ನ ಜೋಡ್ ಮಾಡಿನಿ ಕಳೆದುಕೊಂಡ ಆತನ ಹೆಂಡತಿಯನು ಹುಡುಕಿಕೊಂಡು ಬಂದವನ ತಂದೆಯ ಜೊತೆಯಲ್ಲಿ ಕುಂದಿರಿಸಿನಿ ಬಾರವಾಣಿ ಅಲ್ಲ ಹೀಗಂದ್ರೇನು ಅರ್ಥ ಆಗಿಲ್ಲ ಆಗ್ಲಿಲ್ಲ ಅಮ್ಮ ಹೆಂಡತಿಯನ್ನು ಕಳೆದುಕೊಂಡವರು ಯಾರು ಯಾರು ಶ್ರೀರಾಮಚಂದ್ರ ಸೀತಾ ಮಾತೆಯನ್ನು ಕಳೆದುಕೊಂಡಿದ್ದ ಹನುಮಂತನ ತಂದೆ ಯಾರು ತಾಯಿ ಯಾರು ವಾಯುದೇವ ಸೀತಾ ಮಾತೆಯನ್ನು ಹುಡುಕಿ ಬಂದವರು ಯಾರಮ್ಮ ಯಾರಮ್ಮ ಹನುಮಂತ ಹನುಮಂತ ಹನುಮಂತನ ತಂದೆ ಯಾರು ಯಾರು ವಾಯುದೇವ ವಾಯು ಅಂದ್ರೆ ಏನಮ್ಮ ವಾಯು ಅಂದ್ರೆ ಏನು ಗಾಳಿ ಗಾಳಿ ಕುಂದಿರಿಸಿನಿ ಬಾರವ ಅಂತ ನಿನ್ಗೆ ಹೇಳಿನಿ ಅಲ್ಲ ಏನ್ ಮಾತಾಡ್ತಿ ಹಾಗಾಗಿ ಕುಂದಿರಿಸಿದ್ ಹೇಳಾಕತ್ತೀನ್ರಿ ಹಾಗಾದ್ರೆ ಬಂದೆ ಬಂದ್ಬಿಡು ತಾಯಿ ಯಾಕಮ್ಮ? ಕೊರವಂಜಿ ಎಲ್ಲಿದ್ದಾಳಮ್ಮ? ಕೊರವಂಜಿ ಅಂದ್ರೆ ಇಲ್ಲೇ ಕುತ್ತಾರ ನೋಡುವ. ಅಲ್ಲ, ಕೊರವಂಜಿ ಅಂದ್ರೆ ಇಕ್ನೇನು? ಹೂನ್ರಿ, ಕೊರವಂಜಿ ಅಂದ್ರೆ ಇಕೇರಿ, ದೊರಿಸಿ ಆನೆ ಅಂದ್ರೆ ನೀವಾರಿ, ದೂತೆ ಅಂದ್ರೆ ನಾನು ನೋಡುವ. ಈಗ ಹೌದ್ರಿ ದೂತೆ ಅಮ್ಮ, ಈ ಕೊರವಂಜಿಗ್ ನಾ ಎಲ್ಲೇ ನೋಡಿದ ಹಾಗೆ ಆಗ್ಯದ ನೋಡಮ್ಮ. ಹೆಂಗಂಗಂದ್ರಿ? ಈ ಕೊರವಂಜಿನ ನಾ ಎಲ್ಲೇ ನೋಡಿದ ಹಾಗೆ ಆಗ್ಯದ. ಹಂಗಲ್ರಿ, ನೀವ ಇಕ್ಕಿನ್ ನೋಡಿದ ಇಕ್ಕಿನ ನಿಮ್ಮನ್ ನೋಡಿ ನನಗ ತಿಳಿವಲ್ಲ ಇದು. ತಿಳಿವಲ್ದು? ಹೌದು, ಇಕ್ಕಿನ ನೀವು ಯಾವಾಗ ನೋಡಿ? ಯಾವಾಗ ನೋಡಿರಿ ಅಂದ್ರೆ ನಮ್ಗೆ ಹೇಳಿದ್ರೆ ಗೊತ್ತಾಗ್ತದೆ. ಗೊತ್ತಾಗ್ತದೆ ಹೌದಮ್ಮ. ಯಾವಾಗ ನೋಡಿ ದೂತೆ ಅಮ್ಮ? ಹಿಂದಕ್ಕೆ ದೇವದಾನವರ ಕೂಡಿ ಸಮುದ್ರ ಮಥನ ಮಾಡುವ ಕಾಲಕ್ಕೆ. ಕಾಲಕ್ಕೆ ವಿಷ ಅಮೃತ ಅಂತ ಹೊರಟಿತ್ತು. ವಿಷ ಅಮೃತ ಎರಡು ಹೊರಟಿತ್ತು. ಆ ಪಂಕ್ತಿಯಲ್ಲಿ ಅದರಲ್ಲಿ ದೇವತೆಗಳಿಗೆ ಅಮೃತ, ದೇವತೆಗಳಿಗೆ ಅಮೃತ, ರೈತರಿಗೆ ವಿಷ, ವಿಷ ಆ ಪಂಕ್ತಿಯಲ್ಲಿ ಭೇದ ಮಾಡುವಂತ ಹೆಣ್ಣು ಮಗಳು ನೋಡ್ರಿ ಇಕ್ಕಿನಂಗೆ ಇದ್ಲು. ಇಕ್ಕಿನ ಗತಿ ಆಯ್ತಳ? ಇಕ್ಕಿನೇ ಅಜ್ಜಿ ಆಗಿರ್ಬಹುದೇನು? ನಾ ಏನಂತೀನ್ರಿ, ಗತಿ ಆಯ್ತು ನಿಕೆ ಆಯ್ತು ಅಂತ ಹಿಂದ್ರಿ ಸಂಶಯ ಇಕ್ಕಿನರಿ. ಹಾಗಲ್ರಿ, ಈಕೇನ ಆಕೆಲ್ಲ ಆಕೇನ ಈಕೆಲ್ಲ ಅಂತ ನನಗ್ ತಿಳಿಯಾಕೈತಲ್ವಾ? ಅಲ್ಲ, ನೀವೊಂದು ಮಾತು ಮಾತಾಡಿಸಿ ನೋಡಿ, ಅದನ್ನು ಗುರ್ತಾಯ್ತದಲ್ಲ. ಈಗ ಹೌದು ಕೇಳಬೇಕು. ನಾನು ಹೀಗೆ ಸೊಕ್ಕಿನಿಂದ ಕೇಳಿದ್ರೆ ಹೇಳುದಿಲ್ಲ, ನಾನು ಭಕ್ತಿಯಿಂದ ಕೇಳಿದ್ರೆ ಹೇಳ್ತಾ ಇದ್ದೀನಿ. ಭಕ್ತಿಯಿಂದ ಕೇಳ್ತೀನಿ. ನನಗೆ ಕೈ ಮುಗಿದು ಕೇಳ್ಬೇಕು. ಕೈ ಹೋದಲ್ಲೋ? ಹೌದೌದು, ಕೈ ಮುಗಿತೀವಿ. ಹೇಗೆ ಕೇಳಬೇಕು? ಹೇಗೆ ನಿನಗೆ ಏನು ಬೇಕು? ನನಗೆ ಏನು ಬೇಕು ಇದನ್ನೆಲ್ಲ ಒಮ್ಮೆ ಹೇಳ್ಬಿಡಿ ಲಿಸ್ಟ್. ಹೀಗೆ ಅಂದ್ರೆ ತಂದು ಕೊಟ್ಟು ಬಿಡ್ತೀವಿ ಎಲ್ಲಾನು. ತಂದು ಕೊಡ್ತಾ ಇದ್ದೀನಿ. ಹೌದಮ್ಮ. ಹೀಗೆ ದೂತೆ ಅಮ್ಮ, ಮೊದಲ ಪಡಸಾಲಿ ಸಾರಿ ಮಾಡಬೇಕು. ಪಡಸಾಲಿ ಸಾರಿಸಬೇಕು. ಮುಂದೆ ರಂಗ ಬರಬೇಕು. ರಂಗವನ್ನು ಬರೆದು ಬಳಕ ತುಪ್ಪದ ರಿವಿಗೆ ಹೆಚ್ಚಿ ಕರಿ ತೆನ್ನಿನ ಕಾಯಿ ಗೊನಿ ಮುರಿಲಾರದ ಬಾಳೆಹಣ್ಣು ನೆನೆಗಡಲಿ ಸುಲಿಗಬ್ಬು ಇಷ್ಟೆಲ್ಲ ತಂದ ರಂಗ ಮಂಟಪದಲ್ಲಿ ಇರಿಸಿ ಆ ರಂಗ ಮಂಟಪದಲ್ಲಿ ರತ್ನ ಖಚಿತವಾದ ಮಂಚ ಹಾಕಿ ಮಂಚದ ಮೇಲೆ ನಾನು ಕೂಡಬೇಕು. ಕೂಡಬೇಕು ನಿಮ್ಮ ದೊರೆಶಾನಿ ಕೆಳಗ ಕೂಡಬೇಕು. ಕೂಡಬೇಕು ತನ್ನ ಊಚ ಕುಲವನ್ನು ಬಿಟ್ಟು ಮನಕ್ಕೆ ಗೌರವ ಕೊಟ್ಟು ಕರ ಮುಗಿದ ಕೇಳಿದ್ರೆ ಹೇಳಿ ಇಲ್ಲದಿದ್ರ ಇಲ್ಲ ಅಂತ ಹೇಳಿಬಿಡು. ಅಲ್ಲ ಕೊರವ ಅಂದ್ರೆ ಕೈ ಮುಗಿದು ಕೇಳಿನಂತಿ ನಮ್ಮ ಅವ್ಗೆ ದೆವ್ ಬಡದತನ ಬಡದೇವ್ ಪರಮಾತ್ಮರ ದೇವ ನಿಮ್ಮ ದೊರೆಶಾನಿಗೆ ಬಡದ. ಹೌದು ಆ ದೇವ್ ಬಿಡಿಸಲಿಕ್ಕೆ ನಾನು ಬಂದಿದ್ದೆ. ಅಂದ ಬಳಿಕ ತಾಯಿ ಆ ದೆವ್ವ ಬಿಡಿಸ ಪರಮಾತ್ಮರ ನಮ್ಮ ಮಂದಿರಕ್ಕೆ ಕಳಿಸ. ಹಂಗ ಆಗ ಮಾಡಿಬಿಡವ ನೀನಾರ ಕೈ ಮುಗಿದು ಕೇಳಿದ್ರೆ ಹೇಳ್ತಾ. ಕೈ ಮುಗಿದು ಕೊರವಂಜಿ ಹೇಳ್ಬಿಡು. ಅರಿಗಳಿಗೆ ಇಲ್ಲಿ ಬರ್ತಾ ಇದ್ದಾರೆ ಪರಮಾತ್ಮರು. ಹೇಗೆ ಬರ್ತಾ ಇದ್ದಾರೆ? ಹೀಗೆ ಕೇಳ ತೊಂಡೆ ನಿನ ದಂಡ ದಂಡ ಪ್ರಚಂಡ ಧನುಜಾರ ದಂಡಲ ಗಾನ ಪಾಂಡವರ ಪಂಚ ಪ್ರಾಣ ಪಂಚ ಪ್ರಾಣ ಸುರರಡಿಯ ಸುಧಾಮನ ಗೆಳೆಯ ಅಸುರರ ಮರಣ ರಂಗ ಧೀರ ಚಾರ ಚೋರ ಪಾರ ಶರಣಾಗತ ರಕ್ಷಾ ಮಣಿಯದ ಕುಲ ಶಿರೋಮಣಿ ರೋಮಣಿ ಗರುಡನ ಲೇರಿ ಬಂದ ಬಂದಾನೆ ಪರಮಾತ್ಮರು. ಅರಿಗಳಿಗೆ ಬರ್ತಾ ಇದ್ದಾರೆ ಪರಮಾತ್ಮರ ನಾಮಸ್ಮರಣೆ ಮಾಡುತ್ತಾ ಕೂಡ್ರಿ. ಅರಿಗಳಿಗೆ ಬರ್ತಾ ಇದ್ದಾರೆ. ನಾನು ಹೋಗಿ ಬರ್ತಾ ಇದ್ದೀನಿ. ನಿಮ್ಮ ಸತ್ಯ ಭಾಮಿ ಕೊರಳಲಿದ್ದಂತ ಮುತ್ತಿನ ಹಾರ ಕೊಟ್ಟು ಬಿಡಲಿ. ನಾನು ಹೋಗ್ತಾ ಇದ್ದೀನಿ. ಇಷ್ಟೆಲ್ಲ ನಿಮಗೆ ಹೇಳ ಬಳಿಕ ಮುತ್ತಿನ ಹಾರ ಕೊಟ್ಟು ಬಿಡಮ್ಮ ಹೋಗ್ಲಿ. ಪರಮಾತ್ಮರು ಬಂದ್ರೆ ನಾ ಹೇಳಿದ್ರೆ ನನ್ನ ಹೆಸರು ಹೇಳ್ರಿ, ಸರಿಪಡಿಸ್ತೇನೆ. ತಗೊಂಡು ಹೋಗಿಬಿಡು ಕೊರವಂಜಿ. ಸಂತೋಷ ಆಗ್ಯದ ಮೇಲೆ ಬುಟ್ಟಿ ಇರಿಸ್ರಿ, ನಾನು ಹೋಗಿ ಬಿಡ್ತಾ ಇದ್ದೀನಿ. ಆತ್ಮರೆ, ಇದುವರೆಗೆ ಜಾನಪದ ನಾಟಕ ಕಾರ್ಯಕ್ರಮದಲ್ಲಿ ಕೊರವಂಜಿ ಸನ್ನಿವೇಶ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತವನ್ನು. ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರುತ್ತಿ ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರುತ್ತಿ ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರುತ್ತಿ ಪ್ರೀತಿ ಎಂಬೋ ವರತಿ ಪ್ರೀತಿ ಎಂಬೋ ವರತಿ ಕಾಲಾಡಿಸಿ ಕಲ್ಕ ಮಾಡತಿ ನೀ ಎಷ್ಟರ ಮೆರಿತಿ ಇನ್ನೇಸು ದಿನ ಇರುತ್ತಿ ಜಾನಪದ ಸಂಗೀತದಲ್ಲಿ ಹಾಡಿದವರು ಬಿಆರ್ ಪೊಲೀಸ್ ಪಾಟೀಲ್ ಹಾಗೂ ತಂಡದವರು. ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಬರುವಾಗ ತಂದದ್ದೇನೈತಿ, ನೀ ಹೋಗಾಗ ಒಯ್ಯುವುದೇನೈತಿ? ಆಡುತ್ತಾಡುತ್ತ ಮರಕೋತಿ, ಆಡುತ್ತಾಡುತ್ತ ಮರಕೋತಿ, ಮಾಣಿಕ್ಯ ನೀನು ಕಳಕೊಂತಿ. ಕಂಡದ್ದರ್ಮ್ಯಾಲ ಕಣ್ಣಿಡತೆ, ಇದ್ದದ್ದು ಬಳಕೊಂಡು ಬಾರಂತಿ. ಕಂಡದ್ದರ ಮ್ಯಾಲ ಕಣ್ಣಿಡತೆ, ಇದ್ದದ್ದು ಬಳಕೊಂಡು ಬಾರಂತಿ. ಬಿಡಬ್ಯಾಡ ತಗೋ ಒಂದ್ ಕೈಯಂತಿ, ಬಿಡಬ್ಯಾಡ ತಗೋ ಒಂದ್ ಕೈಯಂತಿ, ಎಲ್ಲಾ ಒಯ್ದು ಎಲ್ಲಿಡತಿ? ದೇವರು ದೈವ ಇಲ್ಲಂತೆ, ನಾನೇ ದೇವರು ಅನ್ಕೊಂತಿ. ದೇವರು ದೈವ ಇಲ್ಲಂತೆ, ನಾನೇ ದೇವರು ಅನ್ಕೊಂತಿ. ಸುಳ್ಳಿಗೆ ಪೂರ ಮನಸೋತಿ, ಸುಳ್ಳಿಗೆ ಪೂರ ಮನಸೋತಿ, ಹರಿಹರ ಬ್ರಹ್ಮರ ಕಳಕೊಂತಿ. ನಂಬು ನಂಬೆಲೆ ನೀ ಕೋತಿ, ನಂಬಿಗೆಯೊಳಗ ನಿಧಿ ಐತಿ. ನಂಬು ನಂಬಲಿ ನೀ ಕೋತಿ, ನಂಬಿಗೆಯೊಳಗ ನಿಧಿ ಐತಿ. ನಂಬು ನಂಬೆಲೆ ನೀ ಕೋತಿ, ನಂಬಿಗೆಯೊಳಗ ನಿಧಿ ಐತಿ. ನಂಬು ನಂಬಲಿ ನೀ ಕೋತಿ, ನಂಬಿಗೆಯೊಳಗ ನಿಧಿ ಐತಿ. ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು, ಕೊಣ್ಣೂರ ಚಿನ್ನುಮಾಯಿ ಕಂದ ಬಾಪು, ಕರೆದರ ಯಾಕ ವಲ್ಲಂತೆ? ನೀ ಶರಣನಂದರ ಯಾರು ಹೇಳರಿ, ಶರಣನಂದರ ಯಾರು ಹೇಳರಿ, ಶರಣನಂದರ ಯಾರು ಹೇಳರಿ, ಶರಣನಂದರ ಯಾರು ಹೇಳರಿ, ಕರುಣ ತೋರುವವನ ಏಕ ಕರುಣ ತೋರುವವನ ಬಾಡು ಬಳ್ಳಿಗೆ ಕರುಳಗಿಂಡಿಲೆ ನೀರು ಹನಿಸುವವನ ಇವನೇ ಸತ್ಯ ಶರಣ ಇವಗಿಲ್ಲ ನಿದ್ರೆ ಮರಣ.